ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ ಆಗಿದೆ 5:30:15. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ಭೂ ಬಳಕೆ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ಎನ್ ಜಿ ರಘುಮೋಹನ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳಿ ಮಣ್ಣು ಸಂರಕ್ಷಣೆ ಮತ್ತು ಭೂ ಬಳಕೆ. ಈ ವಿಷಯವಾಗಿ ಮಣ್ಣು ವಿಜ್ಞಾನಿ ಡಾಕ್ಟರ್ ಎನ್ ಜಿ ರಘುಮೋಹನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ರಘುಮೋಹನ್ ಅವರು. ನಮಸ್ಕಾರ. ಮಣ್ಣು ನಮ್ಮ ಮುಖ್ಯವಾದ ಒಂದು ನೈಸರ್ಗಿಕ ಸಂಪನ್ಮೂಲ. ಒಂದ್ಸರಿ ನಾವು ಇದನ್ನ ಕಳ್ಕೊಂಬಿಟ್ರೆ ಮತ್ತೆ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಆದ್ದರಿಂದ ಇರುವಂಥ ಮಣ್ಣನ್ನು ನಾವು ಬಹಳ ಕಾಳಜಿಯಿಂದ ನೋಡಿಕೊಂಡು ಅದನ್ನು ಸಂರಕ್ಷಣೆ ಮಾಡಿಕೊಂಡು ಅದರ ಸಂರಕ್ಷಣೆಗೆ ಅನುಗುಣವಾಗಿ ಅದನ್ನು ಬಳಕೆ ಮಾಡಿಕೊಂಡು ಅದರಿಂದ ನಾವು ಅನುಕೂಲವನ್ನು ಪಡಿಬೇಕಾಗತ್ತೆ. ಯಾಕೆಂದರೆ ನಾವು ಹಿಂದೆ ಚರಿತ್ರೆಯಲ್ಲಿ ಓದ್ದಾಗೆ ಸಾಕಷ್ಟು ನಾಗರಿಕತೆಗಳು ಈ ಮಣ್ಣನ್ನು ಸರಿಯಾಗಿ ನೋಡಿಕೊಳ್ಳದಲೇ ಅಳೆದು ಬಿಟ್ಟಿದ್ದಾವೆ. ಅಂಥ ಒಂದು ಉದಾಹರಣೆಗಳು ಕೂಡ ನಮ್ಮಲ್ಲಿ ಇರುವಾಗ ನಾವು ಮಣ್ಣಿನ ಬಗ್ಗೆ ಇವತ್ತು ಸಾಕಷ್ಟು ಕಾಳಜಿಯನ್ನು ವಹಿಸುವಂಥ ಅಗತ್ಯ ಇದೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ ಮತ್ತು ಈ ಭೂಮಿಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನುವಂಥ ಒಂದು ಯೋಜನೆ ಬಗ್ಗೆ ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಮಣ್ಣಿನ ಹೊಸ ವ್ಯಾಖ್ಯಾನ ಎಂತಹದ್ದು ಅಂತೀರಿ? ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಮತ್ತು ಸಮಸ್ಯೆ ಎರಡೂ ಹೌದು. ನೋಡಿ, ಪ್ರಾಚೀನ ಕಾಲದಿಂದ ನಮ್ಮ ಪುರಾಣ ವೇದಗಳು ಮತ್ತು ಇರ್ತಕ್ಕಂಥ ಎಲ್ಲ ಒಂದು ಅಖಂಡ ಪುರಾಣಗಳು ಅಂತ ಏನು ಹೇಳ್ತಾರೆ ವೇದಗಳು, ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ಬೆಲೆ ಕೊಟ್ಟಿದ್ದಾರೆ. ಈ ಇರ್ತಕ್ಕಂಥ ಈ ಪೃಥ್ವಿ, ಈ 9 ಗ್ರಹಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಭೂಮಿ. ಅದಕ್ಕೆ ಪದ್ಮಪುರಾಣದಲ್ಲಿ ಹೇಳ್ತಾರೆ, ವಿಷ್ಣುನೇ ಹೇಳ್ತಿದ್ದಾನೆ, ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೆ ವಿಷ್ಣುಪತಿ ನಮಸ್ಕೃತಂ ಪಾದಸ್ಪರ್ಶಂ ಚಮಸ್ವಮೇ. ಬೆಳಗಾಗೆ ದೇಳಬೇಕಾದ್ರೆ ನಿಮ್ಮ ಪಾದಗಳನ್ನು ಭೂಮಿಯ ಮೇಲೆ ಇಡೋಕ್ಕೆ ಮುಂಚೆ ಆ ಮಣ್ಣಿನ ಪಾದಸ್ಪರ್ಶ ಮಾಡಿ ಮಣ್ಣಿನ ಕಣ್ಗೊತ್ಕೊಳ್ಳಿ ಅಂತ. ಯಾವ ಒಂದು ಪ್ರಪಂಚದ ಬೇರೆ ಇರ್ತಕ್ಕಂಥ ನಾಗರಿಕತೆಯಲ್ಲಿ ಇದನ್ನು ಹೇಳಿದ್ದಾರೆ ಒಂದು. ಎರಡನೇದು, ನಾವು ಸಾಕಷ್ಟು ವಿಳಂಬ ಮಾಡಿಬಿಟ್ಟಿದ್ದೀವಿ ಮಣ್ಣಿನ ಸಂರಕ್ಷಣೆ ಅನ್ಕೊಂಡೆ ಮಣ್ಣಿನ ದುರುಪಯೋಗ ಮಾಡಿದ್ದೀವಿ. ಸಂರಕ್ಷಣೆ ನಿಜವಾಗೂ ಆಗಿಲ್ಲ. ಯಾಕೆಂದ್ರೆ ಅದೇನು ಆರ್ಗ್ಯಾನಿಕ್ ಮ್ಯಾಟರ್ ಅಂತಾರಲ್ಲ, ಸಾವಯವ ವಸ್ತು 5% ಅಂತ ಬುಕ್ ಅಲ್ಲಿ ಬರೆದಿದ್ದಾರೆ. ಅದು ಆರ್ಯನರ ಕಾಲದಿಂದ ನಾವು ಭೂ ಬಳಕೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ 0.5 ನಮ್ಮಲ್ಲಿ ಶೇಕಡ ಅರ್ಧಕ್ಕೆ ಬಂದಿದ್ದೀವಿ. 5 into 0.5 2.5 ಅದು ಇಲ್ಲ, 1% ಇಲ್ಲ, 0.5 ಇಲ್ಲ, 0.1% ಇರೋದು. ಓ, ಅಲ್ಲಿಗೂ ಬಂದ್ಬಿಟ್ಟು ಅಲ್ಲಿವರೆಗೂ ಬಂದ್ಬಿಟ್ಟಿದೀವಿ. ಯಾವುದು ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಹೇಳ್ತೀವಿ, ಇದರ ಮಹತ್ವ ಬಹಳ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಮೂರನೇದಾಗಿ ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ, ವೇದಗಳಲ್ಲಿ ಹೇಳುತ್ತೆ, ಅಣುಮಾತ್ರ ಪ್ರದೇಶೇಪಿ ವಾಸಿತಾನಿ ಜೀವಿತಾನಿ ಸಹಸ್ರಾಣಿ. ಅಂದ್ರೆ ನೋಡಿ ಎಂತ ಮಹತ್ವವಾದ, ಅಣುಮಾತ್ರ ಜಾಗದಲ್ಲಿ ವಾಸಿತಾನಿ ಜೀವಿತಾನಿ ಸಹಸ್ರಾಣಿ, ಸಹಸ್ರ ಸಹಸ್ರ ಜೀವಿಗಳು, ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗೈ, ಮೈಕ್ರೋಬಿಯಲ್ ಆಕ್ಟಿವಿಟಿ, ಇಷ್ಟು ಸಹಸ್ರ ಸಹಸ್ರ ಅಣುಮಾತ್ರ ಪ್ರದೇಶದಲ್ಲಿ ಯಾವ್ದಿರುತ್ತೋ ಅದಕ್ಕೆ ಮಣ್ಣು. ನೋಡ್ರಿ, ನಮ್ಮಲ್ಲಿ ಇಷ್ಟು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸಾಯಿಲ್ ಇಸ್ ಎ ಮೀಡಿಯಂ ಫಾರ್ ಪ್ಲಾಂಟ್ ಗ್ರೋತ್, ಇಟ್ ಇಸ್ ಎ ಪೆಡೋಸ್ಫಿಯರ್, ಸ್ಪಿಡೋಸ್ಫಿಯರ್, ಈ ಸ್ಪಿಯರ್, ಆ ಸ್ಪಿಯರ್, ಯಾವುದು ಅದಕ್ಕೆ ಕೂಡಲ್ಲ. ಇಲ್ಲಿ ಪಂಚಭೂತಗಳ ನೀರು, ಅಗ್ನಿ, ವಾಯು, ಆಕಾಶ ಮತ್ತು ಜಾಗ, ಇದು ಎಲ್ಲರ ವ್ಯವಸ್ಥೆಗಳು ಒಂದು ಅಣುಮಾತ್ರ ಪ್ರದೇಶದಲ್ಲಿ ನಾವು ನೋಡಬಹುದು. ಅಡಕವಾಗಿರ್ತವೆ, ಅಡಕವಾಗಿರುತ್ತೆ, ಅದಕ್ಕೆ ಮಣ್ಣು ಅಂತೀವಿ. ಎಂತಹ ಒಳ್ಳೆ ವ್ಯಾಖ್ಯಾನ ಮತ್ತೆ ಅದನ್ನ ಬಳಸ್ಕೊಂಬ ಮೇಲೆ ಹೋಗುತ್ತೆ. ಮತ್ತೆ ನೀರು ಮತ್ತು ಗಾಳಿ ಸಮನ್ವಯ, ಮತ್ತು ಆಕಾಶ ಭೂತತ್ವ ಮತ್ತು ನೀರಿನ ತತ್ವಗಳು, ಮತ್ತು ಇರ್ತಕ್ಕಂಥ ಸಾವಯವ ಗೊಬ್ಬರ ಅಂತಿರಲ್ಲ, ಸಾವಯವ ಅಂಶ, ಇದಷ್ಟು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಅದಕ್ಕೆ ಆಪ್ಟಿಮಮ್ ಯೂಸ್ ಆಫ್ ದಿ ಸಾಯಿಲ್ ಅಂತ ಹೆಸರು. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬಂದರೆ, ನಮ್ಮ ರಾಜ್ಯದಲ್ಲಿರುವಂಥ ಮಣ್ಣಿನ ಬಗೆಗಳು ಅಥವಾ ವಿಧಗಳು ಯಾವ್ಯಾವು ಅಂತೀರಿ? ನಮ್ಮ ರಾಜ್ಯ ತಗೊಂಡ್ರೆ ಕರ್ನಾಟಕ, ಕರ್ನಾಟಕದಲ್ಲಿ ನೋಡಿ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಭಾರತ ದೇಶದಲ್ಲಿ ಎಷ್ಟು ತರಹ ಮಣ್ಣುಗಳು ಇದೆಯೋ ಅಷ್ಟು ತರಹ ಮಣ್ಣು ಕರ್ನಾಟಕ ದೇಶದಲ್ಲೇ ಇದೆ. ಮ್ಯೂಸಿಯಂ ಆಫ್ ಸಾಯಿಲ್ಸ್, ಇಸ್ ಎ ಮ್ಯೂಸಿಯಂ ಆಫ್ ಸಾಯಿಲ್ಸ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮೇಲ್ಗಡೆ ಹೋದ್ರೆ ರಾಯಚೂರು ಬಳ್ಳಾರಿವರೆಗೂ ಇರ್ತಕ್ಕಂತ ಒಂದು ಏರಿಯಾ ಒಳಗೆ ಕರಿ ಮಣ್ಣು ಅಂತೀವಿ, ಕಪ್ಪು ಮಣ್ಣು ಅಂತೀವಿ, ಅಥವಾ ಬ್ಲ್ಯಾಕ್ ಸಾಯಿಲ್ಸ್ ಅಂತೀವಿ, ಎರೆ ಮಣ್ಣು ಅಂತೀವಿ. ಮತ್ತೆ ಈ ಕೆಲವು ಜಾಗ ಮಧ್ಯಪ್ರದೇಶ ಬಂದ್ರೆ, ಮಧ್ಯ ಜಾಗಕ್ಕೆ ಬಂದ್ರೆ ಚಿತ್ರದುರ್ಗ, ದಾವಣಗೆರೆ, ಹೂವಿನ ಹಡಗಳ್ಳಿ, ಚಿತ್ರದುರ್ಗ, ಹಾವೇರಿ, ರಾಣಿಬೆನ್ನೂರು, ಆ ಕಡೆಗೆ ಬಂದ್ರೆ ಬಹಳ ವಿಚಿತ್ರವಾಗಿರುತ್ತೆ. ರೆಡ್ ಅಂಡ್ ಬ್ಲ್ಯಾಕ್ ಸಾಯಿಲ್ಸ್ ಅಕರಿಂಗ್ ಸೈಡ್ ಬೈ ಸೈಡ್, ಪಕ್ಕದಲ್ಲೇ ಕೆಂಪು ಮಣ್ಣು, ಕಪ್ಪು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು. ಇದು ಬಹಳಷ್ಟು ಬೇರೆ ಫಾರಿನರ್ಸ್ಗೆ ಮತ್ತೆ ಬೇರೆಯವ್ರಿಗೆ ಒಂಥರ ವಿಸ್ಮಯ, ಸೋಜಿಗ. ಅದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡಿದ್ದೇವೆ. ಅಂದ್ರೆ ನೀವು ನೋಡ್ಬೋದು, ಕೆಂಪು ಮಣ್ಣು ಹೋಗಿ ಹೋಗಿ ಹೋಗಿ ಕಪ್ಪಿ ಮಣ್ಣಾಗೋಗುತ್ತೆ, ಆ ಮಧ್ಯೆ ಜಾಯಲು ಒಂಥರ ಮಣ್ಣು, ಒಂಥರ ಬ್ರೌನ್ ಸಾಯಿಲ್ಸ್ ತರ ಇರುತ್ತೆ, ಟ್ರಾನ್ಸಿಷನ್ ಏರಿಯಾ. ಇದು ಬಹಳಷ್ಟು ಕಡೆಗೆ ಇಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲಂಕು ಇದು ವಿದೇಶಗಳಲ್ಲಿ. ಇದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಒಂದು ತನಿಖೆ ಮಾಡಿ ಅದು ಹೇಗೆ ಆಗಿದೆ, ಬ್ಯಾಂಡೆಡ್ ಪೆರೋಸಿನ್ ಕ್ವಾರ್ಟ್ಸೈಸ್ ಕ್ಲೋರೈಡ್ ಸಿಸ್ಟ್, ಅದರ ಒಂದು ಲಕ್ಷಣ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ನಮ್ಮ ದಕ್ಷಿಣಕ್ಕೆ ಬಂದ್ರೆ ಯಾವ ರೀತಿ, ಮತ್ತೆ ಇನ್ನು ದಕ್ಷಿಣಕ್ಕೆ ಬಂದ್ರೆ ನಾವು ಈ ಕೆಂಪು ಮಣ್ಣು ಮತ್ತು ಕೆಂಪು ಮಿಶ್ರಿತ ಕರಿ ಮಣ್ಣು ಮತ್ತು ಲೇಕ್ ಸಾಯಿಲ್ಸ್ ಅಂತ ಏನ್ ಹೇಳ್ತೀವಿ, ಕೆರೆ ಮಣ್ಣು, ಇದೆಲ್ಲ ಜಾಸ್ತಿ ಆಗಿದೆ. ಅದೊಳಗೆ ಮಣ್ಣು ಮಿಶ್ರಿತದ್ದು ಒಂದು, ಕಲ್ಲು ಮಿಶ್ರಿತದ್ದು ಒಂದು, ಬರೀ ಕಲ್ಲು ಇರೋದು ಗ್ರಾವಲಿ ಸಾಯಿಲ್ಸ್ ಅಂತೀವಿ. ಹಾಗಂದ್ರೆ ಇದರ ಅಂಶ ಕಡಿಮೆ, ಮಣ್ಣಿನ ಅಂಶ ಕಡಿಮೆ, ಕಲ್ಲುಗಳು ಜಾಸ್ತಿ ಇರ್ತವೆ, ಜೇಡಿ ಮಣ್ಣಿನ ಅಂಶ ಕಡಿಮೆ, ಈ ತರ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ತುಮಕೂರು, ಬೆಂಗಳೂರು, ಕೋಲಾರ, ಮೈಸೂರು, ಆನೇಕಲ್ಲು, ಮೈಸೂರು, ಬಹಳಷ್ಟು ಜನ ಕೆಂಪು ಮಣ್ಣು ಮಾತ್ರ ನೋಡಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಪ್ರಾಚೀನವಾಗಿರ್ತಕ್ಕಂಥ ಮಣ್ಣು, ಈ ಬರೀ ಈ ಯಾವುದೋ ಒಂದೇ ಒಂದು ಜಂಬಗಟ್ಟೆಯಿಂದ ಮಾಡಿರೋದಲ್ಲ, ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇರೆಂಟ್ ಮೆಟೀರಿಯಲ್ಸ್, ಪಾಲಿಸಿಕ್ವೆಮ್ ಅಂತೀವಿ ಸಾಯಿಲ್ಸ್. ಈಗ ನಮ್ಮ ಈ ಗುಡ್ಡಗಾಡು ಪ್ರದೇಶ ಇದೆಯಲ್ಲ, ಅಲ್ಲಿ ಎಂತ ಮಣ್ಣು ಸಿಗುತ್ತೆ? ಈ ಗುಡ್ಡಗಾಡು ಪ್ರದೇಶಗಳಿಗೆ ಹೋದಾಗ ಅಂದ್ರೆ ನಮ್ಮ ಮಡಿಕೇರಿ ಆಗ್ಬಹುದು, ಅಂದ್ರೆ ಕೊಡಗು, ಮಡಿಕೇರಿ, ಚಿಕ್ಕಮಗಳೂರು, ಮತ್ತೆ ಈ ಎರಡು ಇದಲ್ಲ ಕೋಸ್ಟಲ್ ಏರಿಯಾಸ್ ಅಂತ. ಹೌದೌದು, ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಅಲ್ಲೆಲ್ಲ ಹೋದಾಗ ಲ್ಯಾಟರೈಟ್ಸ್, ಜಂಬಿಟ್ಗೆ ಮಣ್ಣು ಅಂತ, ಜಂಬಿಟ್ಗೆ ಮಣ್ಣು ಅಂತಾರೆ. ಬಟ್ ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ. ಈ ಘಟ್ಟ ಪ್ರದೇಶದಲ್ಲೂ ಕಂಡು ಬರುತ್ತ ಜಂಬಿಟ್ಗೆ ಮಣ್ಣು? ಘಟ್ಟ ಪ್ರದೇಶದಲ್ಲಿ ಕೆಲವು ಕಡೆ ಕಾಣಿಸುತ್ತೆ, ಕೆಲವು ಕಡೆ ಬರೀ ಇದ್ರ ಪ್ರದೇಶದ ಮಣ್ಣು, ಎತ್ತರದಿಂದ ಬಂದಿರ್ತಕ್ಕಂಥ ಕಲ್ಲುಗಳು ಸಾಯ್ಸ್ ಅಂತ ಹೇಳ್ತಾರೆ. ಹೇಗೆ ನೀರಿನಲ್ಲಿ ಬಂದು ಕೊಚ್ಚಿ ಸೇರಿರುತ್ತೋ ಹಾಗೆ ಮೇಲ್ ಛಾವಣಿಯಿಂದ ಬಂದು ಇರ್ತಕ್ಕಂಥ ಮಣ್ಣಿಗೆ ಕಲ್ಲುವಿಯಲ್ ಸಾಯಿಲ್ಸ್ ಅಂತ ಅಂತ. ಮಣ್ಣಿನ ಒಂದು ಕೊಚ್ಚಣೆಯಿಂದ ಆಗಿರುತ್ತದು. ಏನು ನೀರು ರಭಸವಾಗಿ ಹರಿದು ಬರುತ್ತಲ್ಲ ಬೆಟ್ಟ ಪ್ರದೇಶದಲ್ಲಿ, ಆವಾಗ ಅದು ತಗೊಂಡ್ಬಂದಿರುತ್ತೆ ಜೊತೆ. ತಗೊಂಡ್ಬಂದಿರ್ತಕ್ಕಂಥ ಮೇಲ್ಮೇಲ್ ಲಕ್ಷಣಗಳು ಅದರೊಳಗಿರುತ್ತೆ. ಆ ತರ ಮಣ್ಣು ಕೂಡ ನಮ್ಮಲ್ಲಿ ಬಹಳಷ್ಟಿದೆ. ಆಮೇಲೆ ಇನ್ನೂ ವಿಚಿತ್ರವಾಗಿರ್ತಕ್ಕಂಥದ್ದು ಅಂದ್ರೆ ಕೆಲವು ಪಾಕೆಟ್ಸ್ ಅಲ್ಲಿ ಸ್ಥಳಗಳಲ್ಲಿ ಈ ಸಾವಯವ ಗೊಬ್ಬರ ಅಧಿಕವಾಗಿದ್ದು, ಸಾವಯವ ಅಂಶ ಅದು ಮೋರ್ ದನ್ 5. ಈ ಟಿಬೆಟಿಯನ್ಸ್ ಒಂದಿಷ್ಟು ಕಡೆ ಇದ್ದಾರೆ ನೋಡಿ, ಶೇಕಡ 5-ರಷ್ಟು ಅಂದ್ರೆ ಈಗ ಕುಶಾಲ್ ನಗರದ ಹತ್ರ ಇದ್ದಾರೆ. ಕುಶಾಲ್ ನಗರ ಮತ್ತೆ ಶಿವಮೊಗ್ಗ ಇಂದ ಕೆಲವು ಜಾಗ, ಮತ್ತೆ ಮಲ್ನಾಡಲ್ಲಿ ಕೆಲವು ಇದ್ರೊಳಗೆ ಈ ಮುಂಡ್ಗೋಡು ಅಂತ ಒಂದು ಪ್ರದೇಶ ಬರುತ್ತೆ. ಮಲ್ನಾಡಲ್ಲಿ ಕಳಸ, ಮತ್ತೆ ಕಳಸದಿಂದ ಇನ್ನು ಕೆಲವು ಚಿಕ್ಕಮಂಗ್ಳೂರ್ ಪಾಕೆಟ್ಸ್ ಆ ತರದಲ್ಲಿ ಸಾವಯವ ಅಂಶ ಜಾಸ್ತಿ ಇದೆ. ಸಾವಯವ ಕೆಲವು ಜಾಗ ಮಾತ್ರ. ಈಗ ಮುಖ್ಯವಾಗಿ ಈ ಮಳೆ ನೀರು ಇರುತ್ತಲ್ಲ, ಅದು ಇಂಗುವಂತ ವಿಧಾನಗಳೇನು ಅಂತೀರಿ? ಕಲ್ಟಿವೇಷನ್ ಅಂತ ಏನ್ ಮಾಡ್ತೇವೆ, ಬೇಸಾಯ, ಇದು ಬಹಳ ಮುಖ್ಯವಾಗಿ ತಿಳ್ಕೊಂಬ ಅಂಶ. ಮೊದಲನೇ ಕಾಲದಲ್ಲಿ ಆರ್ಯನ ಕಾಲದಿಂದ ನೀರಿತ್ತು, ಮಣ್ಣಿತ್ತು, ಯಥೇಚ್ಛವಾಗಿ ಉಪಯೋಗಿಸ್ತಿದ್ರು. ಬರ್ತಾ ಬರ್ತಾ ಬರ್ತಾ ನೀರಿನ ಅಂಶ ಕಡಿಮೆ ಆಗ್ತಾ ಬರ್ತಿದೆ. ಯಾಕೆಂದ್ರೆ ಭೂ ಬಳಕೆ ನಾನಾ ತರದಿಂದ ಮಾಡಿ ಕೆರೆಗಳೆಲ್ಲ ಬತ್ತೋಗಿವೆ. ಇವಾಗ ಲೇಕ್ ಕಲ್ಚರ್ ಅಂತ ಏನ್ ಹೇಳ್ತೀವಿ, ಕೆರೆ ಸಂಸ್ಕೃತಿ, ಸಂಸ್ಕೃತಿ ಇಲ್ಲ. ಎಲ್ಲದಕ್ಕೂ ನಾವೇನ್ ಮಾಡಿದೀವಿ, ನಾವು ಕೊಟ್ಟಿರೋ ಕೊಡುಗೆ ಇರೋ ಕೆರೆಗಳನ್ನ ಮುಚ್ಚಿ ಹಾಕಿದ್ದೀವಿ. ಮುಚ್ಚಿ ನಿವೇಶನ ಮಾಡೋದು, ನಿವೇಶನ ಮಾಡೋದು, ಪಟ್ಟಣ ಕಟ್ಟೋದು, ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದೀವಿ. ಮತ್ತೆ ಭೂ ಬಳಕೆ ಎಂಬತಕ್ಕಂಥದ್ದು ಸರಿಯಾಗಿ ನಾವು ಮಾಡಿಲ್ಲ. ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಬಹಳಷ್ಟು ಮಣ್ಣು, ಮಣ್ಣಿನ ಸಾರ ಮತ್ತು ಅದಕ್ಕೆ ಹೆಂಗೆ ಬಳಕೆ ಮಾಡಬೇಕು ಅಂಬತಕ್ಕಂಥ ಅಂಶಗಳನ್ನು ಈಗ ಒಂದು 30 ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಮಳೆ ನೀರು ಹೇಗೆ ಇಂಗುತ್ತೆ ಅಂತೀರಿ? ಈ ಮಳೆ ನೀರು ಇಂಗೋದಿಕ್ಕೆ ಭಾಳ ಒಂದೇ ಥರ ಹೇಳೋಕ್ಕಾಗಲ್ಲ. ನಾನಾ ತರಹದ ಪದರಗಳು ಮಣ್ಣಿನಲ್ಲಿ ಇರುತ್ತೆ. ಆ ಪದರಗಳನ್ನು ನಾವು ಪರಿಶೀಲಿಸಬೇಕು. ಈಗ ಮೊದಲಿಗಾದರೆ ಸಾಕಷ್ಟು ನೀರು ಇಂಗುತ್ತಾ ಇರೋದು, ಈಗ ಮೇಲ್ ಮಣ್ಣು ಇಲ್ಲೇ ಇಲ್ಲ, ಕೊಚ್ಕೊಂಡೇ ಹೊರಟೋಗಿದೆ. ಕಡಿಮೆ ಇದೆ, ಬೇಕಾದಷ್ಟು ಕಡೆಗೆ ಎಲ್ಲೋ 1 ಇಂಚಿಷ್ಟಿದ್ರೆ ಮೇಲ್ ಮಣ್ಣು ಸಾವಯವ ಗೊಬ್ಬರ ಇತ್ತು, ನಿಧಾನಕ್ಕೆ ಇಳಿಯೋದು. ಈಗ ಮೇಲ್ ಮಣ್ಣಿನ ಇದ್ದಿಲ್ಲ. ಈಗ ಎರಡನೇದು ಹಿಡನ್ ಟ್ರೆಷರ್ ಆಫ್ ಸಾಯಿಲ್ಸ್ ಅಂತೀವಿ ನಾವು. ಹಂಗಂದ್ರೆ ಭೂಭಾಗದ ಎರಡನೇ ಪದರ ಅಂತಿರ್ತೀವಲ್ಲ, ಅಲ್ಲಿ ಜೇಡಿ ಮಣ್ಣು ಮತ್ತೆ ಸಾವಯವ ಮತ್ತೆ ಇರತಕ್ಕಂತ ಲವಣಗಳು ಎಲ್ಲ ಇಳಿದು ಇಳಿದು ಇಳಿದು ಅದು ಒಂದು ಹಿಡನ್ ಟ್ರೆಷರ್ ಆಫ್ ದಿ ಸಾಯಿಲ್ ಅಂತ ನಾವು ಅದಕ್ಕೆ ಆರ್ಜಿಲಿಕ್ ಹೊರೈಸನ್ ಅದೊಂದು ವಿಶೇಷವಾದ್ದು ಅಂತ ಹೇಳ್ತೀವಿ. ಅಥವಾ ಕೇಂಬಿಕ್ ಹೊರೈಸನ್, ಇದು ಹೊಸದಾಗಿ ಬಂದಿರತಕ್ಕಂತ ಒಂದು ಸಂಸ್ಕೃತಿ. ಇದ್ರೊಳಗೆ ಏನಪ್ಪ ವಿಷಯ ಅಂತಂದ್ರೆ ಮೇಲ್ಮಣ್ಣಿನ ಸಾರಗಳು ಮತ್ತು ಮೇಲ್ಮಣ್ಣಿನ ಕೆಲವು ಅಂಶಗಳು ಮತ್ತೆ ಅದೇ ಪದರದಲ್ಲಿ ಅದು ನಾನಾ ತರಹದ ಪರಿವರ್ತನೆ ಆಗಿ ಆ ಬೇರು ಇದೆಲ್ಲ ಸೇರಿಕೊಂಡು ವಿಶೇಷವಾಗಿರ್ತಕ್ಕಂಥ ಮಣ್ಣಿಗೆ ಆರ್ಜಿಲಿಕ್ ಹೊರೈಸನ್, ಓಹೋ ಅದೊಂದು ವಲಯ. ಆಮೇಲೆ ಕೇಂಬಿಕ್ ಹೊರೈಸನ್ ಅಂತಾನು ಅಂತೀವಿ. ಅಂದ್ರೆ ಸಾಕಷ್ಟು ಫಲವತ್ತಾಗಿರುತ್ತದೆ, ಇದು ಮೇಲ್ ಮಣ್ಣಿನಕ್ಕಿಂತ ಹೆಚ್ಚಿನ ಫಲವತ್ತಾಗಿರುತ್ತೆ. ಇವಾಗ ಇದನ್ನ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಅದನ್ನ ನಾವು ಬಳಸ್ಕೋಬಹುದು. ಈಗ ನೀವು ನೀರು ಹೆಂಗೆ ಶೇಖರಣೆ ಮಾಡ್ಬೋದು ಅಂತ ಕೇಳಿದ್ರಿ. ಮೇಲ್ಮಣ್ಣಿನಲ್ಲಿ ನಾವು ತಾತ್ಕಾಲಿಕವಾಗಿ ಒಂದು ಶೇಖರಣೆ ಮಾಡ್ಬೋದು, ಅದು ಏನು 20 ದಿನ, 1 ತಿಂಗಳು, 2 ತಿಂಗಳು ಹೊರಟೋಗುತ್ತೆ. ಆದರೆ ಈ ಎರಡನೇ ಪದರದಲ್ಲಿ ಇರ್ತಕ್ಕಂಥ ಮಣ್ಣಿನ ನಕ್ಷೆ ನಾವು ಮಾಡಿದ್ದೀವಿ, ಆ ತರ ನಕ್ಷೆಗಳನ್ನ ಬಳಸಿಕೊಂಡು ಆರ್ಜಿಲಿಕ್ ಹೊರೈಸನ್ ಅಂದ್ರೆ ಅದು ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ, ಬಲ್ಕ್ ಡೆನ್ಸಿಟಿ ವಿಲ್ ಬಿ ಮೋರ್ ದನ್ ದಿ ಸರ್ಫೇಸ್. ಆ ಮಣ್ಣಲ್ಲಿ ನೀರು ಇಂಗೋ ಹಾಗೆ ನಾವು ಮಾಡಬೇಕಾದ ಪ್ರಥಮವಾದ ಕಾರ್ಯ ಯಾತಕ್ಕೆ ಅಂದ್ರೆ ಅಲ್ಲಿ ಬೇರು ನಿರಂತರವಾಗಿ ಮಣ್ಣಿನ ಮತ್ತು ಮಣ್ಣಿನ ಸಾರ ಮತ್ತು ಈ ನೀರಿನ ಅಂಶಗಳನ್ನು ತೆಗೆದುಕೊಳ್ಳುತ್ತೆ. ನೀರು ಸತತವಾಗಿ 90 ದಿನದಿಂದ 120-180 ದಿನ ಇರತಕ್ಕಂತ ನಾನಾ ತರಹದ ಇದನ್ನ ನಾವು ಕಂಡಿಡ್ದಿದ್ದೀವಿ. ಎಲ್ಲಿ 60 ದಿನ ಇರುತ್ತೆ ನೀರು, ಎಲ್ಲಿ 90 ದಿನ ಇರುತ್ತೆ, ಎಲ್ಲಿ 120 ದಿನ ಇರುತ್ತೆ. ಹಂಗಂದ್ರೆ 120 ದಿನ ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ಯಾವಾಗೋ ಇರೋದು ಯಾವಾಗೋ ಇಲ್ದೇ ಇರೋದಲ್ಲ, ಅದಕ್ಕೆ ಕಾನ್ಸಿಕ್ಯೂಟಿವ್ ಅಂತೀವಿ. ಇಲ್ಲದೆ ಇದ್ರೆ ಟೋಟಲ್ ನಂಬರ್ ಆಫ್ ಡ್ರೈ ಡೇಸ್, ವೆಟ್ ಡೇಸ್ ಆ ತರನೂ ಇದೆ. ಇದನ್ನೆಲ್ಲ ಭೂ ಬಳಕೆ ಒಳಗೆ ಮಾಡಿದ್ದೀವಿ. ಅದನ್ನ ತಿಳ್ಕೊಂಡು ನೀರನ್ನ ನಾವು ಉಳ್ತಾ ಇದ್ವಲ್ಲ ಯಾವ್ದೋ ಒಂದು ವುಡನ್ ಪ್ಲೋನಲ್ಲಿ, ಅದೆಲ್ಲ ಅಲ್ಲ. ಈಗ ಟ್ರ್ಯಾಕ್ಟರ್ ಪ್ಲೋ ಅಂತ ಮಾಡಿ ಆರ್ಜಲಿಕ್ ಹೊರೈಸನ್ ಕಾಣಬೇಕು. ಆರ್ಜಲಿಕ್ ಹೊರೈಸನ್ ಮೇಲ್ಗಡೆ ಇರತಕ್ಕಂತ ಪದರಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಅಥವಾ ಬ್ರೌನ್ ಕಲರ್ ಅಥವಾ ಬೇರೆ ಪದರದಲ್ಲಿ ಕಾಣೋದು ಗೊತ್ತಾಗುತ್ತೆ. ಕಪ್ಪು ಅಥವಾ ಕಂದು ಬಣ್ಣಕ್ಕಿರುತ್ತೆ, ಕಂದು ಬಣ್ಣಕ್ಕಿರುತ್ತೆ. ಅದು ಅಲ್ಲಿಯವರೆಗೆ ನಾವು ಭೂಮಿಯ ಮೇಲ್ಪದರವನ್ನ ಅಲ್ಲಾಡಿಸಬೇಕು ಪ್ಲೋಯಿಂಗ್ ಅಲ್ಲಿ. ನೋಡಿ, ಇದು ಬಹಳ ಮುಖ್ಯ. ಉಳುವಾಯೋಗಿಯ ನೋಡಲ್ಲಿ ಅಂತ ಹೇಳ್ತಿರಲ್ಲ, ಅದು 6 ಇಂಚ್ ಉಳಿಸುತ್ತೆ. ಈ ಟ್ರ್ಯಾಕ್ಟರ್ ಪ್ಲೋನಲ್ಲಿ 30-40 ಸೆಂಟಿಮೀಟರ್ಸ್ ಬರುತ್ತೆ. ಆಕ್ಚುಲಿ ಮಳೆಗಾಲಕ್ಕೆ ಮುಂಚೆ ಈ ಟ್ರ್ಯಾಕ್ಟರ್ ಪ್ಲೋಯಿಂಗ್ ಮಾಡೋದ್ರಿಂದ ಹೆಚ್ಚಿನ ನೀರು ನಾವು 2ನೇ ಪದರದ ಮಣ್ಣಿನಲ್ಲಿ ಲಾಕಪ್ ಮಾಡಬಹುದು, ಅಲ್ಲಿ ಇಂಗಿಸಬಹುದು. ಇದು ಬಹಳಷ್ಟು ರೈತರಿಗೆ ನಾನು ಕೊಡ್ತಿರ್ತಕ್ಕಂತ ಒಂದು ಅಂಶ ವಿಷಯ. ಅದು ಯಾವಾಗ ಮಾಡಿದ್ರು, ಇವಾಗ ನೋಡಿ ಮಾತಾಡ್ತಾರೆ ಸಿರಿಧಾನ್ಯ, ಬೇಳೆ ಬೆಳೆ, ಮತ್ತೆ ಈ ದ್ವಿದಳ ಧಾನ್ಯಗಳು ಪಲ್ಸಸ್, ಮತ್ತೆ ಆಯಿಲ್ ಸೀಡ್ ಕ್ರಾಪ್ಸ್, ಎಣ್ಣೆಕಾಳುಗಳು, ಎಲ್ಲದಕ್ಕೂ ಒಂದು ಒಳ್ಳೆ ಮಣ್ಣು. ಮಣ್ಣಂದ್ರೆ ಅಲ್ಲ ಇದೇ ಮತ್ತು ನಮ್ಮ ಜೀವನಾಡಿ ಅಂತ ಹೇಳ್ತೀವಲ್ಲ, ಹಾಗೆ ಮಣ್ಣಿನ ನಾಡಿ, ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ಸರಿ, ಈಗ ಮುಖ್ಯವಾಗಿ ನಾವು ಈ ಮಣ್ಣನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ ಅಂತೀರಿ, ಏನು ವಿಧಾನ? ಸಂರಕ್ಷಣೆ ಮಾಡಕ್ ಮುಂಚೆ ನಾವು 100 ವರ್ಷದ ಮಳೆ ಹಂಚಿಕೆಯನ್ನು ನೋಡಬೇಕು. ಹಂಚಿಕೆಯನ್ನ ನೋಡಿದ್ದೇವೆ, ಅದು ಪ್ಯಾಟರ್ನ್, ರೈನ್ಫಾಲ್ ಪ್ಯಾಟರ್ನ್ ಅಂತ ಏನು ಮಾಡಿದ್ದೇವೆ. ಇದು ಬಹಳಷ್ಟು ಜನಕ್ಕೆ ಒಂದು ಸಂಶೋಧನೆಯ ವಿಷಯ. ಏನೋ ಮಾಡ್ತೀವಿ, ಏನೋ ಬೆಳಿತೀವಿ ಅಂದ್ರೆ ಅದು ಹೋಯ್ತು ಕಾಲ. ಈಗ ಸರಿಯಾಗಿ ಮಾಡಬೇಕು, ಸರಿಯಾಗಿ ಬೆಳಿಬೇಕು. ಕೆಲವು ಇನ್ನ ಜಾಗಗಳಲ್ಲಿ ಈ ಕರಿಮಣ್ಣು ಅದಕ್ಕೆ ಹೋದ್ರೆ 600 ಮಿಲಿಮೀಟರ್ಗೆ ಸ್ಟಾಪ್ ಆಗೋಗುತ್ತೆ. ಆದ್ರಿಂದ ಈ 4000 ಇರೋ ಕಡೆಗೆ ಬೇರೆ ತರ, 600-700 ಇರೋ ಕಡೆಗೆ ಒಂದ್ ವಿಧಾನ, ಮತ್ತೆ ಈ 1000 ಇದೆಲ್ಲ ಸುತ್ತಮುತ್ತ ಕೆಂಪು ಮಣ್ಣಿನ ಅಂಶ, ಈ ವಿಧಾನಗಳನ್ನ ತಿಳ್ಕೋಬೇಕು. ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಈಗ ಎರೆಮಣ್ಣು ಅಂತ ತಗೊಳ್ಳಿ, ಕರಿಮಣ್ಣು, ಬ್ಲ್ಯಾಕ್ ಸಾಯಿಲ್, ಮೊದಲು ನೀರು ಬರೋತ್ಲು ಅದು ನುಂಗತ್ತೆ, ಹಂಗಂದ್ರೆ ಅದು ತಗೊಳತ್ತೆ. ಇನ್ನ 2ನೇ, 3ನೇ, 4ನೇ, 5ನೇ ಮಳೆ ನೀರ್ನ ಅದು ತಗೊಳಿಕ್ ಆಗಲ್ಲ, ಮೇಲ್ ಹರಿದೋಗತ್ತೆ. ಇಟ್ ಈಸ್ ಕಾಲ್ಡ್ ಎ ಸಿಲ್ಟ್ ಎರೋಷನ್. ಆಮೇಲೆ ಎಲಾಂಗ್ ವಾಟರು ಈ ನಿಲ್ಲಲ್ಲ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವರ್ಟಿಕಲ್ ಮಲ್ಚ್ ಅಂತ ಒಂದು ಪದ ಇದೆ. ಏನಂಗಂದ್ರೆ ಏನ್ ವರ್ಟಿಕಲ್ ಮಲ್ಚ್ ಅಂದ್ರೆ ನೀರಿನ ಒತ್ತಡ ಬರುತ್ತಲ್ಲ ಅದಕ್ಕೆ ಅಲ್ಲಿ ಬಂಡ ತರ ಹಾಕಿದ್ರೆ ನಿಲ್ಲಲ್ಲ, ಬದು ಹಾಕಿದ್ರೆ ನಿಲ್ಲಲ್ಲ, ಬದುಗಳು ಕರ್ಕೊಂಡು ಹೋಗುತ್ತೆ ಐಸ್ ತರ. ಎರಡನೇ ಮಳೆ ಬರೋತ್ಲು ಅಲ್ಲಲ್ಲಲ್ಲಿ ಟ್ರೆಂಚಸ್ ಮಾಡ್ಬೇಕು, ಕಂದಕಗಳು, ಕಂದಕಗಳು. ಅದು ಯಾವ ತರ ಮಾಡ್ಬೇಕು, ಆ ಕಾಂಟೂರ್ಸ್ ಅಲ್ಲಿ, ಅಲ್ಲಿ ಕಾಂಟೂರು ತುಂಬಾ ವೇರಿಯೇಷನ್ ಆಗಲ್ಲ, 2-3% ಸ್ಲೋಪ್ ಇರುತ್ತೆ ಅಷ್ಟೇ. ಅದ್ರೊಳಗೇನೆ ನಾವು ನಾಜೂಕಾಗಿ ನೋಡಿ ಆ ಕಾಂಟೂರ್ ಅಲ್ಲೇ ಬೆಳೆ ಬೆಳೆಯೋ ಹಂಗೆ ಒಂದ್ ಮಾಡ್ಕೋಬೇಕು ವಿಧಾನ, ಕಾಂಟೂರ್ ಫಾರ್ಮಿಂಗ್. ಎರಡನೇದು ಆ ಕಾಂಟೂರ್ ಅಲ್ಲೇ ಸಣ್ಣಗೆ ಟ್ರೆಂಚಸ್ ತಕೊಂಡ್ರೆ ನೀರು ಸಾಕಷ್ಟು ಒಳಗಡೆ ಹೋಗುತ್ತೆ. ಯಾಕೆಂದ್ರೆ ಕರಿ ಮಣ್ಣಲ್ಲಿ ಮಳೆ ಬರಕ್ ಮುಂಚೆ ಕ್ರ್ಯಾಕ್ಸ್ ಇರುತ್ತೆ, ಈ ಕ್ರ್ಯಾಕ್ಸ್ ಅಂತ ವರ್ಟಿಕಲ್ ಕ್ರ್ಯಾಕ್ಸ್, ಅದು 100 cm, 50 cm, 30 cm, 10 cm ಹಂಗೆಲ್ಲ ಹೋಗಿರುತ್ತೆ. ಅದನ್ನ ನಾವು ಮುಚ್ಚಕ್ ಹೋಗ್ಬಾರ್ದು, ಅದನ್ನ ಬಳಸ್ಕೋಬೇಕು. ಅದನ್ನ ಬಳಸ್ಕೋಬೇಕು. ಹೇಗೆ ಬಳಸ್ಕೊಳ್ಳೋದು ಅಂತೀರಿ? ಬಳಸ್ಕೋಬಹುದು ಅಂದ್ರೆ ಆ ವರ್ಟಿಕಲ್ ಕ್ರ್ಯಾಕ್ಸ್ ಕಡೆಗೆ ನೀರು ಹೋಗೋ ಹಂಗೆ ನಾವು ನೋಡ್ಕೋಬೇಕು, ಸ್ವಲ್ಪ ಅದಕ್ಕೆ ನೋಡ್ಕೋಬೇಕು, ಒಂದ್ ಡೈರೆಕ್ಷನ್ ಕೊಡ್ಬೇಕು. ಮತ್ತೆ ಅಲ್ಲಿ ನಮ್ಮ ಬೆಳೆ ಉಳಿಕೆಗಳನ್ನೆಲ್ಲ ತುಂಬಹುದಾ? ಕೆಲವು ಉಳ್ಕೊಂಡಿರುತ್ತೆ, ಕೆಲವೆಲ್ಲ ಉಳ್ಕೊಂಡಿರುತ್ತೆ. ಆ ಕಾಂಟೂರ್ ಅಲ್ಲಿ ನೀವು ಅದನ್ನ ಉಳಿಸ್ಕೊಂಡ್ರೆ ನೀರಲ್ಲಿ ಇಳಿಯತ್ತೆ. ಒಂದು ಎರಡನೇದೇನಪ್ಪಾ ಅಂದ್ರೆ ಅಲ್ಲಲ್ಲಲ್ಲಿ ಹೇಗೆ ಇಳಿಜಾರು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಲ್ಲಿ ಹೊಂಡಗಳನ್ನ ಮಾಡಬೇಕು, ಸಣ್ಣ ಸಣ್ಣ ಹೊಂಡಗಳು. ಆವಾಗ ನೀರು ತುಂಬಾ ನಿಂತ್ಕೊಂಡು ಅದು ಎಲ್ಲ ಕಡೆ ಹೋಗುತ್ತೆ. ಇದು ಬಹಳ ಮುಖ್ಯವಾದ ವಿಷಯ. ಟ್ರೆಂಚಿಂಗ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಬ್ಲಾಕ್ ಸಾಯಿಲ್ ಅಲ್ಲಿ ಟ್ರೆಂಚಿಂಗ್ ಮಾಡಕ್ಕಾಗಲ್ಲ. ಸಣ್ಣ ಸಣ್ಣ ವರ್ಟಿಕಲ್ ಮಲ್ಚಿಂಗ್ ಮಾಡ್ಕೊಂಡು ಹೋಗ್ಬೇಕು, ಆಮೇಲೆ ಕಡೆಗೆ ಸ್ಲೋಪ್ ಇದ್ದು ಬದಿ ಇರುತ್ತಲ್ಲ ಅಲ್ಲೇ ಹೆಚ್ಚಾಗಿ ನೀರ್ ನಿಲ್ಲತ್ತೆ. ಆ ನೀರ್ ನಿಲ್ಲೋ ಕಡೆಗೆ ಒಂದ್ ದೊಡ್ಡ ಹೊಂಡ ಕೊಡ ತರ ಮಾಡಿದ್ರೆ, ಕೃಷಿ ಹೊಂಡ ಅಂತೀವಲ್ಲ, ಕೃಷಿ ಹೊಂಡಗಳು ಇವಾಗ ಅದು ಮಾಡಿದ್ರೆ ಆ ನೀರ್ನ ಭೂ ಬಳಕೆಗೆ ಉಪಯೋಗಿಸ್ಕೋಬಹುದು, ವ್ಯವಸಾಯಕ್ಕೆ ಬಳಸ್ಕೋಬಹುದು, ಇದಕ್ಕೂ ಉಪಯೋಗಿಸ್ಕೋಬಹುದು. ಇದು ಕಡ್ಡಾಯವಾಗಿ ರೈತರು ಮಾಡಲೇಬೇಕು, ಮಾಡಲೇಬೇಕು. ಇನ್ನೊಂದು ನಾವು ಸ್ಟಡಿ ಮಾಡಿದ್ದೀವಿ ರೈನ್ಫಾಲ್ ಪ್ಯಾಟ್ರನ್ ಅಂತ. ಇದು ತಿಳ್ಕೊಂಡವ್ರಿಗೆ ಮಾತ್ರ ಬುದ್ಧಿವಂತರು. ತಿಳ್ಕೊಳ್ದೆ ಏನೋ ನಾವು ಶೇಖರಣೆ ಮಾಡ್ತೀವಿ ಅಂದ್ರೆ ಈಗಿನ ಕಾಲದ ಭೂ ಬಳಕೆ ಮತ್ತು ಬೇಸಾಯ ಅಲ್ಲೇ ಅಲ್ಲ. ನೋಡಿ, ನಮ್ಮಲ್ಲಿ 100 ವರ್ಷದ ಚರಿತ್ರೆ ಯಾವುದು, ಪ್ಯಾಟ್ರನ್ ರೈನ್ಫಾಲ್ ಯಾವ ತರ ಬರುತ್ತೆ, ಯಾವ ತರ ಇದಾಗುತ್ತೆ ಅಂತ ನಾವು ಮಾಡಿದೀವಿ. ವಿಶೇಷವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಜೂನ್ ಜುಲೈಯಲ್ಲಿ ಬರೋ ಮಳೆ ನವೆಂಬರ್ ವರೆಗೂ ಬರುತ್ತೆ. ಹೌದು, ಇನ್ನು ಮುಂದೆ ಸ್ವಲ್ಪ ಬರುತ್ತೆ ನಿಜ. ಆದರೆ ಹೊಡೆತ ಜೋರಾಗಿ ಬರೋ ಮಳೆ ಗುಡುಗು ಸಿಡ್ಲು ಸೇರಿ ಕೇವಲ 60 ದಿನ ಇದು ಬರುತ್ತೆ. 2 ತಿಂಗಳು ಬರುತ್ತೆ ಅಷ್ಟೇ. ಆ ತರ ಆ 60 ದಿನದಲ್ಲಿ ನಾವು ಚತುರರಾಗಿ ನಮ್ಮ ಒಂದು ಭೂಮಿಯೊಳಗೆ ಆ ನೀರು ಇಂಗಿಸ್ಕೋ ಒಂದು ಕರ್ತವ್ಯ ಇದೆ ನೋಡಿ. ಇದು ನಿಜವಾದ ಕೃಷಿಕನ ಒಂದು ಕೆಲಸ. ಸಂಶೋಧನೆ ಮಾಡಿರೋರು, ಕೃಷಿ ಸಂಶೋಧನಾ ಸಂಸ್ಥೆಯವರು ಕೂಡ ಈ ದಿನ ಗುರ್ತಚ್ಕೋಬೇಕು, ಯಾವಾಗ ಯಾವಾಗ ಈ ತರ ಮಳೆ 60 ದಿನಾನೆ ಕೇವಲ. ಹಂಗಂದ್ರೆ ಏನಾಯ್ತು, ಮಳೆಗಾಲದ 9 ತಿಂಗಳನ್ನ ನಾನು 60 ದಿನ ಕಿಳಿಸಿದ್ದೀನಿ. ಈ 60 ದಿನದಲ್ಲಿ ಬರತಕ್ಕಂತ ಮಳೆ ಭೂಮಿ ಮೇಲೆ ಬೀಳತ್ತೆ, ಮಾಡಿದ್ರೆ ಒಳಗಡೆ ಹೋಗತ್ತೆ, ಇಲ್ಲದೆ ಇದ್ರೆ ಹರಿದು ಹೋಗುತ್ತೆ. ಅಂದ್ರೆ ಜುಲೈ ಆಗಸ್ಟ್ ಅನ್ಬೋದ 60 ತಿಂಗಳು? ಮೊದಲು ಬರೋ ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಸ್ವಲ್ಪ ಜೋರಾಗಿ ಬರುತ್ತೆ, ಆಮೇಲೆ ಖಂಡಿತ ಸೆಪ್ಟೆಂಬರ್ ಅಕ್ಟೋಬರ್ ಕೊನೆಗೆ ಬರುತ್ತೆ. ಮತ್ತೆ ಅದಕ್ಕೆ ಮಧ್ಯ ಈ ಶ್ರಾವಣ ಮಳೆ ಅಂತ ಬರುತ್ತೆ, ಒಂದ್ ಸ್ವಲ್ಪ ಬರುತ್ತೆ ಜಡಿ ಮಳೆ. ಈ 60 ದಿನವನ್ನು ನಾವು ಹಂಚಿ ಕೊಟ್ಟಿದ್ದೀವಿ, ಯಾವ ತರ ಇದೆ ಅದು ಪ್ಯಾಟ್ರನ್. ಅದನ್ನ ಪ್ರತಿಯೊಬ್ಬ ರೈತನು ತಿಳ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಹಿ ಕ್ಯಾನ್ ಲಾಕ್ ವಾಟರ್ ಇನ್ ಹಿಸ್ ಓನ್ ಸಾಯಿಲ್ಸ್. ಸರಿ ಸರಿ, ಇದು ನಾವು ಮಾಡ್ತಿರ್ಲಿಲ್ಲ, ಈಗ ಮಾಡಬಹುದು, ಮಾಡಬೇಕು. ಹೌದು, ಅನಿವಾರ್ಯ ಆಗಿದೆ. ಇನ್ನ ಈ ಭೂ ಬಳಕೆ ಯೋಜನೆ ಅಂತ ಅಂದ್ರೆ ಏನು ಅಂತೀರಿ? ಭೂ ಬಳಕೆ ನಮ್ಮಲ್ಲಿ ನಿಜ ಹೇಳೋದಾದ್ರೆ ನಾವು ಇದನ್ನ ಸಂಶೋಧನೆಯಲ್ಲಿ ಮಾಡಿದ್ದೇವೆ. 30 ದಿನ, 60 ದಿನ, 120 ದಿನ, ಮೋರ್ ದನ್ 120 ಡೇಸ್. ಹಂಗಂದ್ರೆ ಯಾವ ಸಾರ ಮತ್ತು ನೀರು ಇದೆಯೋ, ಇವಾಗ ಮಳೆ ಬಂದು ಆಗೋಗಿರುತ್ತೆ, ನೀರು ಕೆಲವು ಕೆಂಪು ಮಣ್ಣಲ್ಲಿ 60 ದಿನಾನೇ ನಿಲ್ಲತ್ತೆ, ಆಮೇಲೆ ಡ್ರೈ ಆಗ್ತಾ ಹೋಗ್ತದೆ. ಇನ್ನ ಸಾವಯವ ಗೊಬ್ಬರದ ಅಂಶ ಅಂತ ಏನ್ ಮಾತಾಡ್ತಿದ್ದೀವಿ, ನಿಜ ಹೇಳ್ತಿದ್ದೀನಿ, ಅದ್ ಬರೀ ಮಾತಲ್ಲೇ ಇದೆಯಾ ಹೊರತು ಈಗಿನ ಮಣ್ಣಿನಲ್ಲಿ 5% ಇರ್ತಕ್ಕಂತ ಇದು ಸಾವಿರ ಅನಾಲಿಸಿಸ್ ನಾವು ಮಾಡಿದ್ದೀವಿ. 0.1 ಇದು ಒಂಥರ ವ್ಯತಿರಿಕ್ತವಾಗಿ ಹೇಳ್ತಿದ್ದೇನೆ ಅಂತಲ್ಲ, ನನ್ನ 37 ವರ್ಷದ ಸರ್ವಿಸ್ ಅಲ್ಲಿ ಮಾಡಿರತಕ್ಕಂತ ಮಣ್ಣಿನ ಸಾರ ಮತ್ತು ಆ ಸಾವಯವ ಗೊಬ್ಬರದ ಅಂಶ 0.5 ಬಹಳಷ್ಟು, ಅದು ಹೆಚ್ಚಾದಲ್ಲಿ ಜಾಸ್ತಿ ತೇವ ಹಿಡ್ಕೊಳ್ಳುತ್ತೆ. ಇದನ್ನ ನಾವು ಮರ್ತ್ಬಿಟ್ಟಿದೀವಿ, ಸಾವಯವ ಗೊಬ್ಬರ ಅಂತ ಹೇಳ್ತಿದೀವಿ. ಆದರೆ ಇದುವರೆಗೂ ಸಾವಯವ ಪದಾರ್ಥಗಳನ್ನ ಹಾಕ್ತಾ ಇದ್ದೀವಿ, ಅದು ಮಣ್ಣಿನಲ್ಲಿ ಬೆರಕೆಯಾಗಿ ಮಣ್ಣಿನಲ್ಲಿ ಲೀನವಾಗಿ ಆ ಅಂಶ ಬರಬೇಕಾದ್ರೆ ಅದಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ, ಕೊನೆಯ ಪದಾರ್ಥ ಅದು. ಇದನ್ನ ನಾವು ಮಾಡೋದಿಕ್ಕೆ ತಿಳ್ಕೋಬೇಕು. ಆಮೇಲೆ ಎಲ್ಲಿ 60 ದಿನ ಇದೆಯೋ ಅಲ್ಲಿ 90 ದಿನದ ಬೆಳೆ ಬೆಳೆದ್ರೆ ಆ ಬೆಳೆ ಒದ್ದಾಟದಲ್ಲಿರುತ್ತೆ. ಮತ್ತೆ 90 ದಿನ ಇರೋ ಕಡೆಗೆ 120 ದಿನದ ಬೆಳೆ ಬೆಳೆದ್ರೆ ನೀರಿಲ್ಲ. ಅದಕ್ಕೆ ಇದನ್ನ ರೈತರುಗಳು ಗಮನಿಸಿ ಕಂದು ಬಣ್ಣದ ಜಮೀನುಗಳಲ್ಲಿ ಜಮೀನು ಮತ್ತೆ ಕಪ್ಪು ಬಣ್ಣದ ಜಮೀನು ಸಾವಯವ ಗೊಬ್ಬರ ತುಂಬಾ ಇರತಕ್ಕಂತ ಮಣ್ಣು. ಇವಾಗ ನೋಡಿ 1.5 ಕೆಲವು ಕಡೆ ಪ್ಯಾಚಸ್ ಅಲ್ಲಿ ಇರುತ್ತೆ. ಇದು ಒಂದು, ಅದನ್ನ ನಾವು ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಭೂ ಬಳಕೆ ಮಾಡಬೇಕು. ಇವಾಗ ಪಲ್ಸಸ್ ಒಂದು ಎಕ್ಸಾಂಪಲ್, ದ್ವಿದಳ ಧಾನ್ಯ ಅದು ಮೇಲೆ ಎಷ್ಟು ಬೆಳೆದಿರುತ್ತೋ ಬುಡಕ್ಕೂ ಅಷ್ಟೇ ಹೋಗುತ್ತೆ. ನಿಜ, ಹೌದು. ಗ್ರೌಂಡ್ ನೆಟ್ ಬರೀ ಮೇಲೆ ಇರುತ್ತೆ, ಬುಡಕ್ಕೆ ಹೋಗಲ್ಲ. ಮತ್ತೆ ಈ ಪ್ಯಾಡಿ ಕಲ್ಟಿವೇಷನ್ ಎಲ್ಲ ಮಾಡ್ಬೇಕಾದ್ರೆ ಮೊದಲು ನಾವು ನೀರು ನಿಲ್ಲಿಸ್ತಾ ಇದ್ವು. ನಿಜ ಹೇಳ್ತೀನಿ ಕೇಳಿ, ಈಗ ಎಷ್ಟೋ ಸಂಶೋಧನೆಗಳನ್ನ ಮಾಡಿ ಶ್ರೀ ಕಲ್ಟಿವೇಷನ್ ಅಂತ ತಗೊಂಡ್ ಬಂದು ಕೇವಲ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ODR ಆಕ್ಸಿಜನ್ ಡಿಫ್ಯೂಷನ್ ರೇಷಿಯೋ ಕೇವಲ 4 ಸಲ, ಮೊಳಕೆ ಬಂದ್ಮೇಲೆ ಚಿಗರತ್ತೆ, ಚಿಗರ್ ಬಂದ್ಮೇಲೆ ಈ ಹೂವ ಬರೋ ಮುಂಚೆ, ಹೂವ ಬಂದ್ಮೇಲೆ ಇಲ್ಲ, ಕೇವಲ 4 ಸಲ ಸರಿಯಾಗಿ ನಾವು ಈ ಹನಿ ನೀರು ಅಥವಾ ಬೇರೆ ಡ್ರಿಪ್ ಇರಿಗೇಷನ್ ಈ ತರ ಮಾಡಿದ್ರೆ IR8 ಅಲ್ಲಿ ಇದು ರಿಸರ್ಚ್ ಮಾಡಿರೋದು, 1 ತೆನೆ ಬೆಳೆಯೋ ಕಡೆಗೆ 4 ತೆನೆ ಬೆಳೆಯುತ್ತೆ. ಎಷ್ಟಾಯ್ತ್ರಿ? 1 ಕ್ವಿಂಟಲ್ ಇರೋ ಕಡೆಗೆ 4 ಕ್ವಿಂಟಲ್. ಇದನ್ನ ರೈತ ಅರಿಬೇಕು, ನಾವು ಸಂಶೋಧಕರು ಅವ್ರಿಗೆ ತಿಳಿಸ್ಬೇಕು. ಮತ್ತೆ ಈ ತರನೇ ದ್ವಿದಳ ಧಾನ್ಯದಲ್ಲಿ ಮತ್ತೆ ಬೇರೆ ತರ ಎಷ್ಟು ತರ ನಾವು ಧಾನ್ಯಗಳು ಬೆಳಿತೀವೋ ಅದನ್ನೆಲ್ಲ ಇದನ್ನ ಉಪಯೋಗ ಮಾಡ್ಕೋಬೇಕು. ಭೂ ಬಳಕೆ ಅಂದ್ರೆ ಭೂ ಸಾರಾನು ತಗೋತೀವಿ ನೋಡಿ, ಮಾಯಿಶ್ಚರ್ ಕಾನ್ಸ್ಟೆಂಟ್ ಇದ್ರೆ ಯಾವುದು ಬರಲ್ಲ, ಅದು ನೀರಿನ ಒಂದು ಒತ್ತಡ. ಇವಾಗ 120 ದಿನ ಇರೋ ಕಡೆಗೆ 110 ದಿನದಲ್ಲಿ ಬೆಳೆ ಬರೋ ದಿನ ನಾವು ತಗೋಬೇಕು, 90 ದಿನ ಇರೋ ಕಡೆಗೆ 80 ದಿನದ್ದು. ಅದೆಲ್ಲ ಈಗ ಎಲ್ಲರೂ ಕೊಟ್ಟಿದ್ದಾರೆ, ಮಾಯಿಶ್ಚರ್ ರಿಕ್ವೈರ್ಮೆಂಟ್, ವಾಟರ್ ರಿಕ್ವೈರ್ಮೆಂಟ್, ಆಮೇಲೆ ಭೂ ಬಳಕೆ. ಭೂ ಬಳಕೆ ಬಹಳ ಮುಖ್ಯ, ಅದನ್ನೇನೆ ಈಗ ನಮ್ಮ ಎಲ್ಲರೂ ಒತ್ತು ಕೊಡ್ತಾ ಇದ್ದಾರೆ. ನಾವು ಭೂ ಬೆಳೀತಾ ಇದ್ದೀವಿ, ಭೂ ಬಳಕೆ ಮಾಡ್ತಿಲ್ಲ. ಅಂದ್ರೆ ಭೂಮಿಯ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಬೆಳಿಬೇಕಾಗಿರೋ ನಕ್ಷೆಗಳು ಇದೆ, ಆ ನಕ್ಷೆಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ಭೂ ಬಳಕೆ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ನೋಡಿ, ಇದು ಇನ್ನು ಮೇಲ್ ಬರ್ಬೇಕೇ ಹೊರತು ಸಂಶೋಧನೆಯಲ್ಲಿ ಬಂದಾಗಿದೆ. ನಮ್ಮ ಕೇಂದ್ರೀಯ ಮತ್ತು ಸರ್ಕಾರದ ಬೇರೆ ಭೂಮಿ ಮೇಲೆ ಇದನ್ನ ನಾವು ಮಾಡಿ ತೋರಿಸಿದ್ದೇವೆ. ರೈತ ಬಾಂಧವರೇ, ತಮಗೆ ಈ ಮಣ್ಣಿನ ಸಂರಕ್ಷಣೆ ಮತ್ತು ಭೂ ಬಳಕೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ NG ರಘುಮೋಹನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9742484002. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9742484002. ತುಂಬ ಸಂತೋಷ ಡಾಕ್ಟರ್ ರಘುಮೋಹನ್ ಅವರೇ. ನಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಣ್ಣು ಸಂರಕ್ಷಣೆ ಮತ್ತು ಭೂ ಬಳಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೇ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಸಂರಕ್ಷಣೆಗೆ ಮತ್ತು ಭೂ ಬಳಕೆ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ NG ರಘುಮೋಹನ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಹೇ ಯಾಕ್ರಿ ಹೀಗೆ ಕಣ್ಕಂಡಲ್ಲಿ ಕಸ ಎಸೀತೀರಾ? ನಿಮ್ಮ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ? ರೀ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗೆ ಬೇಕಾದ್ರೂ ನಡ್ಕೋಬಹುದು. ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವು ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ? ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ವಿಜ್ಞಾನದ ಮುನ್ನಡೆ, ಡಾಕ್ಟರ್ ಎನ್ ಗೋಪಾಲಕೃಷ್ಣ ಅವರಿಂದ. ದೇಶಭಕ್ತಿ ಗೀತೆಗಳು 6:51, ನಂತರ ಹಾಯ್ ದೋಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. 7:45 ಯುವವಾಣಿ ಇಂಗ್ಲಿಷ್ ಕಾರ್ಯಕ್ರಮ. ಕರ್ನಾಟಕದ ಜಿಮ್ನಾಸ್ಟ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಜಿ ಮನೋಹರ್ ಕಾಮತ್ ಅವರಿಂದ ಭಾಷಣ, ಫಿಟ್ನೆಸ್ ಫಾರ್ ಯೂತ್. 9:00 ಯುವವಾಣಿ. ಕೋವಿಡ್ 19 ಲಾಕ್ಡೌನ್ ಸಮಯದಲ್ಲಿ ಮಾನಸಿಕ ಖಿನ್ನತೆಯ ಕುರಿತು ವಿಶೇಷ ಅಧ್ಯಯನ ನಡೆಸಿ ರಾಷ್ಟೀಯ ಮನ್ನಣೆ ಪಡೆದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜ್ರೆ ಇಲ್ಲಿನ ವಿದ್ಯಾರ್ಥಿ ಸುಪ್ರಿಯಾ ಜಿಎ ಅವರೊಂದಿಗೆ ಸಂದರ್ಶನ. ಮಂಗಳೂರು ಕೇಂದ್ರದ ಕೊಡುಗೆ. 9:30 ರವಿ ವಾಸರೀಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಘು ಶಾಸ್ತ್ರೀಯ ಗಾಯನ ಪುಷ್ಪಾ ಕೆ ಸಿಂಗ್ ಅವರಿಂದ ಮುಂಬೈ ಕೇಂದ್ರದ ಕೊಡುಗೆ. ನಂತರ ಉಸ್ತಾದ್ ಶಬೀರ್ ನಿಸಾರ್ ಅವರಿಂದ ತಬಲಾ ಸೋಲು ವಾದನ ಹೈದರಾಬಾದ್ ಕೇಂದ್ರದ ಕೊಡುಗೆ ದೆಹಲಿ ಕೇಂದ್ರದಿಂದ ಮೂಡಿ